ಹಿಂಗಾಗಿ ಅದಕ್ಕೆ ಕಬ್ಬು ಹಚ್ಚೇವ್ ಕೊಂಜಾಳ ಹಾಕೇವ್ರಿ ಭತ್ತ ಹಾಕೇವ್ರಿ ಎಲ್ಲ ಥರದಿಂದ ಉತ್ಪನ್ನ ಒಂದ ಮಾಡುವಂಗಿಲ್ರಿ ಎಲ್ಲಾನು ಮಾಡ್ಕೊಂತ ಬರ್ಬೇಕ್ರಿ. ಯಾಕೆ ಅಂದ್ರೆ ನಮಗೆ ಹೊಟ್ಟಿಗೆ ಕಾಳತ್ರಿ ಭತ್ತ ಈ ಮುಂದೆ ಬರ್ತೈತ್ರಿ ಯಾವುದೋ ಒಂದು ನಮ್ಗೆ ಕೆಲಸ ಹಾಕಿದ್ರಿ ಗೊಂಜಾಳ ಹಾಕಿದ್ರೆ ಇದು ಲಾಸ್ಟ್ ಕಬ್ಬು ಹೊಕ್ಕೈತ್ರಿ ಕಬ್ಬಿಂದ ಅದಕ್ಕೆ ಏನ್ರ ಇದು ಹಾಕೊಂತ ಹೋಗ್ತೈತ್ರಿ ಮನುಷ್ಯ ಯಾವ್ದಾರ ಒಂದು ಇದ್ರೊಳಗೆ ಹೋಗಿ ಏರಿ ಮಾಡ್ಕೊಂತ ಹೋಗೋದ್ರಿ ಒಂದ ಮಾಡಿದ್ರೆ ಒಮ್ಗೆ ಬಂದು ಬಿಡ್ತಾರ ರೊಕ್ಕ ನಮ್ಗೆ ಯಾವ್ದೋ ಒಂದು ಕೆಲಸ ಮಾಡಬೇಕಾರ ಅನುಕೂಲ ಆಕೈತಿ. ಈ ಗೊಂಜಾಳ ಹಾಕೋದು ಒಳ್ಳೇದು ಕಬ್ಬು ಹಾಕೋದು ಒಳ್ಳೇದು ಕಬ್ಬು ಹಾಕೋದು ಒಳ್ಳೇದ್ರಿ ಈ ಕಬ್ಬು ವರ್ಷಕ್ಕೆ ಹಾಕಿದ್ರಿ ಗೊಂಜಾಳ ತಿಕ್ಕೊಂಡ್ ಮತ್ತೊಂದು ಬೆಳೆ ಮಾಡಬಹುದ್ರಿ ಮತ್ತೆ ಅನುಕೂಲ ಯಾವ್ದು ಅನುಕೂಲ ಗೊಂಜಾಳ ರೀ ವರ್ಷಕ್ಕೆ ಒಂದೇ ಬೆಳೆ ಸಿಗ್ತೈತ್ರಿ ಲಾಭ ಯಾವ್ದ್ರಲ್ಲಿ ಜಾಸ್ತಿ ಜಾಸ್ತಿ ಕಬ್ಬಿಂದ ಹಾಕೈತ್ರಿ ಕಬ್ಬಿನ ಲಾಭ ಆಕೈತಿ ಅಂದ್ರೆ ಎರಡು ಪೀಕ್ ತಿಕ್ಕೋ ಇದ ಕಾಣ್ತೈತ್ರಿ ಎರಡು ಬೆಳೆ ಸಿಗ್ತಾವಲ್ರಿ ಇದಕ್ಕೆ ಅದು ಒಂದೇ ಬೆಳೆ ಸಿಗ್ತೈತಲ್ರಿ ವರ್ಷಕ್ಕೆ ಒಂದೇ ಬೆಳೆ ಅದು ಇದು ಎರಡು ಬೆಳೆ ರೀ ಗೊಂಜಾಳ ತಿಕ್ಕೊಂಡೇವ ಅಂದ್ರೆ ಮತ್ತೆ ಈಗ ಯಾವ್ದಾರು ತರಕಾರಿ ಮಾಡ್ತೀವ್ರಿ ಬೇಕಾದ್ ಮಾಡ್ಬೋದು ಗೊಂಜಾಳಿಗೆ ತಿಕ್ಕೊಂಡು ಬಿಟ್ಟೆ ಅಂದ್ರೆ ಅದಕ್ಕೆ ಹಂಗಿಲ್ರಿ ಒಂದಕ್ಕೆ ಕಾಕೊಂಡ್ ಕೊಂಡಿರ್ಬೇಕು ನಮಗೆ ಯಾವಾಗ ಪಳಿ ಬರ್ತೈತಿ ಯಾವಾಗ ನಮ್ದು ಅಲ್ಲಿ ನಂಬರ್ ಹತ್ತೈತಿ ಯಾವಾಗ ನೋಡ್ಕೊಂತಿರ್ಬೇಕಲ್ರಿ ಮೇವನು ಸಿಗುತ್ತಿದ್ರ ಮೇವನು ಸಿಗ್ತೈತ್ರಿ ನಮಗೆ ದನಕ್ಕೆ ಮೇವು ಸಿಗ್ತೈತ್ರಿ ಎಲ್ಲ ಸಿಗ್ತೈತ್ರಿ ಅದು ಇದ್ರೊಳಗೆ ಅದು ಕಬ್ಬಿನ ಹಂಗಿಲ್ರಿ ಕಬ್ಬು ಒಂದು ಬೆಳೀರಿ ಅದು ಅದೇನು ಕಾಣ್ತೀರಿ ಒಮ್ಗೆ ರೊಕ್ಕ ಅಂತಾವ ಹೆಚ್ಚು ಕಾಣ್ತಿದ್ರಿ ನಮಗೆ ಅದು ಹಿಂಗಲ್ಲರಿ ನಮ್ಮ ಕೈಯಾಗ ಯಾವಾಗೂ ಅಡ್ಡಾಡ್ಕೊಂತಿದ್ದೀರಿ ದುಡ್ಡು. ಹಾಗಾದ್ರೆ ಗೊಂಜಾಳ ತೆಗೆದ ನಂತರ ಯಾವ ಬೆಳೆ ಹಾಕ್ತೀರಿ ಈಗ ನಾವು ನೋಡ್ರಿ ತರಕಾರಿ ಹಾಕ್ಯವು ಹೆಸರು ಹಾಕ್ಯವು ಶೇಂಗಾ ಬೇಕಾದ್ರೆ ಶೇಂಗಾ ಹಾಕ್ಯವ್ರಿ ಯಾವ್ದೊಂದು ಮಾಡಬಹುದು ಗೊಂಜಾಳ ತಿಕ್ಕೊಂಡು ಇದಕ್ಕೆ ಎರಡು ಬೆಳೆ ಸಿಗ್ತೈತಿ. ನೀರಾವರಿ ಇದ್ದವ್ರು ಮಾತ್ರ ಮಾಡಕ್ ಸಾಧ್ಯನ ಮಾಡಕ್ ಸಾಧ್ಯ ರೀ ಮತ್ತೆ ನೀರಾವರಿ ಇದ್ದವ್ರು ಈಗ ಬೇಕು ಗೊಂಜಾಳ ತಿಕ್ಕೊಂಡು ಆದ್ರಿಂದ ನೀರ ಇಲ್ದವ್ರು ಮತ್ತೆ ಏನಾರ ಮಾಡ್ಬೋದು ಹುಳ್ಳಿ ಹೆಸರು ಎಲ್ಲ ಮಾಡ್ತಾರೆ ಅದ ಇದು ಹವಾಮಾನ ಮೇಲೆ ಬರ್ತೈತ್ರಿ ಹೆಸರು ಹುಳ್ಳಿ ಅವರು ಏನಿಲ್ಲ ಅಂದ್ರೂ ಒಂದು ಎಕರೆಗೆ ಒಂದು ಹತ್ತತ್ತು ಕ್ವಿಂಟಲ್ ಸಿಗ್ತೈತ್ರಿ ಹುಳ್ಳಿ ಅದು ಅಂದ್ರೆ ಹೆಸರು ಎಲ್ಲ ಬಹಳ ಕಡಿಮೆ ಅವಧಿಯೊಳಗೆ ಬಂದ್ಬಿಡ್ತವೆ ಹೌದಲ್ಲ ಹೌದ್ರಿ ಹಂಗಾಗಿ ಇನ್ನು ಮುಂಗಾರು ತಂಪು ಆರೋಕ್ಕಿಂತ ಪೂರ್ವದಲ್ಲಿ ಬೆಳೆದು ಬಂದ್ಬಿಡ್ತವೆ ಬೆಳೆದು ಬಂದ್ಬಿಡ್ತೈತಿ ಅದ ಹವಾಮಾನ ಮೇಲೆ ಬಂದ್ಬಿಡ್ತೈತ್ರಿ ಹುಟ್ಟಿ ಬಂದ್ರೆ ಮುಗಿತೀರಿ ಅದಕ್ಕೆ ಮಳಿ ಬೇಕು ನೀರು ಬೇಕು ಬೇಕು ಬೇಡ ಬೇಡ ಬೇಡ ಬೇಡ ಹಿಂಗೈತಿ ಅದ ಹೆಸರು ಹುಳ್ಳಿ ಹೌದ ಉದ್ದನ ಹಾಕ್ತಾರೆ ಕೆಲವು ಉದ್ದನು ಹಂಗಾರಿ ಉದ್ದು ಶಮ ಒಂದೇ ಜಾತಿ ರೀ ಉದ್ದು ಹೆಸರು ಹುಳ್ಳಿ ಅದು ಒಮ್ಮೆ ಹುಟ್ಟಿ ಬಂತಿ ಕಾಯಾದಂಗ್ರಿ ಅದು ರೋಗ ಒಂದು ಕಾಕೊಂತಿರ್ಬೇಕ್ರಿ ಈ ಬೂದಿ ರೋಗ ಬರ್ತೈತ್ರಿ ಬೂದಿ ರೋಗ ಏನಾರ ಬಂತಂದ್ರೆ ಅದಕ್ಕೆ ಔಷಧ ತಗೊಂಡು ಎಲ್ಲ ಕೃಷಿ ಇಲಾಖೆಯಿಂದ ಎಲ್ಲೇ ಅಂಗಡಿ ಒಳಗೆ ಹೋಗಿ ಔಷಧ ತಗೊಂಡು ಹೊರದ್ ಬಿಟ್ಟು ಅಂದ್ರೆ ಮುಗ್ದ ಹೋಗ್ತೀರಿ ಅದ್ರ ನೋಡ್ಕೊಂತ ಇರ್ಬೇಕು ನೋಡ್ಕೊಂತಿರೋದು ಏನು ಹೆಚ್ಚಿಗೆ ಆದ ನೋಡಿದ್ರೆ ಎಲ್ಲರ ಬೂದಿ ರೋಗ ಬೆಳಗತ್ತೆ ಬೆಳೆ ಬೆಳಗ್ ಆಗತ್ತಂದ್ರೆ ಅವಾಗ ಅಷ್ಟು ಮಾಡಿಬಿಟ್ರೆ ಚೆನ್ನಾಗಿ ಈಗ ಟ್ರಾಕ್ಟರ್ ತೊಂದ್ರಿಲ್ಲ ನೀವು ಕಡಿಮೆ ಖರ್ಚಾಗುತ್ತೆ ಅಂತ ಹೇಳಿದ್ರೆ ಏನೇನು ಕೆಲಸ ಮಾಡ್ತೀರಿ ಅದರಿಂದ ಈಗ ನೋಡ್ರಿ ಈಗ ನಾವು ಈಗ ಈ ಭೂಮಿ ಒಳಗೆ ಹೊಡಿತೀವಲ್ರಿ ರೋಟರ್ ಹೊಡಿತೀವ್ರಿ ಅದರಲ್ಲಿಂದ ನಾವು ಅದಕ್ಕೆ ಬರಾವ್ ಏರಿಸ್ತೇವ್ರಿ ಗಿಡಗೋಳಿ ಅದರಲ್ಲಿಂದ ಬರ್ತೈತಿ ಬರಾವ್ ಅವ ಎಲ್ಲ ಆಟೋಮೆಟಿಕ್ ಐತ್ರಿ ಅದ ಅದು ಒಂದೊಂದು ಇದು ತೆಗೆದ ಅದಕ್ಕೆ ಇದು ದೊಡ್ಡಿದ್ವಿ ಅಂದ್ರೆ ಬರಾವನ ಹೊಡಿತೀವ್ರಿ ಮೂರು ಫೂಟಿಂದ ಬನಿ ಬಿಡೋದ್ರಿ ಅದು ಮೂರು ಫೂಟಿಂದ ಬಿಟ್ಟು ಅಂದ್ರೆ ಅದಕ್ಕೆ ಬರೋಬ್ಬರಿ ಹಾಕೋಂತ ಹೊಕ್ಕೈತ್ರಿ ಹತ್ತು ಮಂದಿ 20 ಹತ್ತೋಗಿಂತ ಇದು ಒಂದು ಒಮ್ಮೆ ಮಾಡಿಬಿಡ್ತೈತಲ್ರಿ ಏಳು ಎಷ್ಟು ಬಿದ್ದ್ರಿ ಅದು ಎಲ್ಲದಕ್ಕೂ ಅನುಕೂಲ ಬಂದ್ಬಿಡ್ತೈತ್ರಿ ಮತ್ತೆ ಅದು ಪೇಟೆಗೆ ಏನ್ರ ಒಯ್ಲಿಕ್ಕೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ ಇದು ನಾವೀಗ ಅದಕ್ಕೆ ಇದು ಮಾಡೋದ್ರಿ ಟ್ರೈಲಿ ಮಾಡಿ ನಾವೇನೋ ತಗೊಂಡು ಹೋಗ್ಬೋದ್ರಿ ಪೇಟೆ ಒಳಗೆ ಟ್ರೈಲರ್ ಇದೆಯಾ ಮಾಡ್ಬೇಕ್ರಿ ನಾವು ಅದು ಅವ್ರು ಟ್ರೈಲರ್ ಕೊಡೋದ್ರಿ ನಾವು ಮಾಡಿಸ್ಬೇಕ್ರಿ ಟ್ರೈಲರ್ ಸಣ್ಣ ಟ್ರೈಲರ್ ಮಾಡಿದ್ರಿ ಒಂದು 5 ಹಿಂಗೆ ಬೇಕಾದ ಹೋಗ್ಬೋದು ನಾವು ಹಳ್ಯಾಳಕ್ಕೆ ಹೌದಾ ಎಷ್ಟು ಬಂತು ಖರ್ಚು ಅದಕ್ಕೆಲ್ಲ ಸರ್ಕಾರದವ್ರು ಎಷ್ಟು ಕೊಟ್ಟರು ಸರ್ಕಾರದವ್ರ ನಮಗೆ ಸಬ್ಸಿಡಿ ಒಳಗೆ ಸಿಕ್ಕಿದ್ರಿ ಅದು ಸರ್ಕಾರದವ್ರ ಎಷ್ಟು ಕೊಟ್ಟರು ನಾವು 15,000 ತುಂಬೇವ್ರಿ ನೀವು ಬರೀ 15,000 ಅವರು ಅವ್ರು ಎಷ್ಟು ಕೊಟ್ಟಾರು ಅದು ನಮಗೆ ಮಾಹಿತಿ ಇಲ್ಲರಿ ಅಲ್ಲಿ ನಾವು ಇದಕ್ಕೆ ಅರ್ಜಿ ಹಾಕ್ಬಿಟ್ಟಿರ್ತೇವೆ ಅಲ್ಲಿ ನಮಗೆ ಬಂದ್ಬಿಡ್ತೀವಿ ಎಷ್ಟು ತುಂಬೇಕಂತೇಳಿ ಎಷ್ಟು ಅವ್ರು ತುಂಬುತ್ತಾರ ಅನ್ನೋದು ನಮಗೆ ಅದು ನಮಗೆ ಗೊತ್ತಿಲ್ಲ ರೀ ರೈತರಿಗೆ ಈ ಇಲಾಖೆಯಿಂದ ಏನೇನು ಸೌಲಭ್ಯ ಸಿಗ್ತಾವ ಅವನ್ನೆಲ್ಲ ತಗೋತಾರೆ ನಾವು ತಗೋತೀವ್ರಿ ಎಲ್ಲ ಇಲಾಖೆಯಿಂದ ಪೈಪ್ ತಗೋತೀವ್ರಿ ಎಲ್ಲ ಏನಾದ್ರು ಒಳಗೆ ಬರ್ತೈತಲ್ರಿ ನಮಗೆ ರೈತರಿಗೆ ಏನು ಬೇಕಾಗಿದ್ದು ಐತಲ್ರಿ ಅದೆಲ್ಲ ತಗೋತಾರೆ ಟ್ರಾಕ್ಟರ್ ದೊಡ್ಡ ದೊಡ್ಡ ಟ್ರಾಕ್ಟರ್ ಇವು ಸಿಗ್ತಾವ್ರಿ ಇವರು ನೇಗಿಲ ಸಿಗ್ತಾವ್ರಿ ದೊಡ್ಡ ದೊಡ್ಡ ಲೋಟರ್ ಸಿಗ್ತಾವ್ರಿ ಅದಕ್ಕೇನು ಬೇಕು ಎಲ್ಲ ಸಿಗ್ತೈತ್ರಿ ಇದಕ್ಕೂ ನೇಗಿಲ ದೊಡ್ಡ ದೊಡ್ಡ ಟ್ರಾಕ್ಟರ್ಗೆ ಇರೋ ನೇಗಿಲ ಬೇರೆ ಇರ್ತಾನೆ ಸಣ್ಣದು ದೊಡ್ಡದು ಇರುತ್ತೆ ಹ್ಞೂ ಸಣ್ಣದು ಅದು ಅವರು ಯಾವ ಕಂಪ್ನಿ ಬೇಕು ಆ ಕಂಪ್ನಿಗೆ ಅವ್ರು ಅರ್ಜಿ ಹಾಕಿರ್ತಾರೆ ಹಿಂಗಾಗಿ ಅಲ್ಲೇ ಕಳಿಸ್ಕೊಡ್ತಾರೆ ನಮ್ಗೆ ಈ ಕಂಪ್ನಿ ಬೇಕಂತ ನಾವು ರೈತರು ಹೇಳ್ತೇವ್ರಿ ಇಲ್ಲಿಂದ ಬರೋದ ಅರ್ಜಿ ನಾವು ಹಾಕೋದ್ರಿ ಅದು ಅವ್ರು ಅಲ್ಲಿಂದ ಕೊಟ್ಟು ಕಳಿಸ್ತಾರೆ ಸಬ್ಸಿಡಿ ಒಳಗೆ ಈಗ ಮಾರಾಟ ತಗೊಂಡ್ರೆ ಭಾಳ ತುಟ್ಟಿ ಹಾಕೈತ್ರಿ ಅಲ್ಲಿ ಕೃಷಿ ಆಗೋದು ಎಲ್ಲ ದಿನ ಸಿಗ್ತೈತ್ರಿ ಅವರು ಟ್ರಾಕ್ಟರ್ ಅಷ್ಟೇ ಕೊಡ್ತಾರೋ ಅದಕ್ಕೆ ಬೇಕಂತ ಕುಂಟಿ ಕೂರಿಗಿ ನೇಗಿಲ ಇಲ್ಲ ಇಲ್ಲ ಅದೆಲ್ಲ ಏನು ಕೊಡೋದ್ರಿ ಒಂದು ರೋಟರ್ ಕೊಡ್ತಾರ್ರಿ ಟ್ರಾಕ್ಟರ್ ಅಷ್ಟು ಕೊಡ್ತಾರ್ರಿ ಅದೆಲ್ಲ ನಾವು ಮಾಡ್ಕೊಳ್ರಿ ನೇಗಕ್ಕೆ ಈ ರೆಂಟಿ ಈ ಕುಂಟಿ ಇದೆಲ್ಲ ನಾವು ಮಾಡ್ಕೊಳ್ರಿ ಅದು ಹೆಂಗೆ ನೀವು ಮಾಡ್ಕೊಳ್ಳೋದು ಅಂದ್ರೆ ಬೇರೆ ಕಡೆ ತರು ಇಲ್ಡಿಂಗ್ ಮಾಡ್ತಾರ್ರಿ ಅವ್ರ ಕಡೆ ನಮ್ಗೆ ಯಾವ ಮಾಪಲೆ ಬೇಕು ಆ ಮಾಪಲೆ ಮಾಡ್ಕೋಬಹುದ್ರಿ ಅವ್ರಿಗೆ ಗೊತ್ತೈತೆ ಗೊತ್ತಾಕಿದ್ರಿ ನಾವು ಇಷ್ಟ ಅಂತ ಹೇಳಿಬಿಟ್ಟು ಅಂದ್ರೆ ಅವ್ರು ಆ ಥರ ಮಾಡ್ತಾರೆ ನಾವೇನು ಮಾರಕ್ಕೆ ತರೋದಿಲ್ರಿ ಹಿಂಗೆ ಆಗಿ ನಾವು ಅದರ ಯಾರು ಹಿಡಿಂಗ್ ಅದು ಮಾಡ್ತಾರಲ್ರಿ ಹಿಂಗೆ ಮಾಡ್ಬೇಕಪ್ಪ ಇಷ್ಟು ಪುಟ್ಟಿನ ಮಾಡ್ಬೇಕಪ್ಪ ಅಂದ್ರೆ ಹೇಳ್ಕೇ ಮಾಡಿಸ್ತೇವ್ರಿ ಮತ್ತೆ ನಿಮ್ದು ಬಾವಿ ಇದೆಯಾ ಬಾವಿ ಇದ್ರಿ ಕೊಳವೆ ಬಾವಿನ ತೋಡ ಬಾವಿ ಇದೇ ಇದ್ರಿ ಕೃಷಿ ಹೊಂಡ ಕೃಷಿ ಹೊಂಡ ಕೃಷಿ ಹೊಂಡ ಬಾವಿ ಅಲ್ಲ ಬಾವಿ ಅಲ್ರಿ ಬಾವಿ ಇಲ್ಲ ಇಲ್ಲ ಇಲ್ಲರಿ ಈಗ ಬಾವಿ ಇಲ್ಲ ಕೃಷಿ ಹೊಂಡನ ಹೊರದ್ ಕೊಡದಾರ್ರಿ ಗೌರ್ಮೆಂಟ್ ಮತ್ತೆ ಅದಕ್ಕೆ ನೀರು ಮಳೆಗಾಲದಾಗ ಮಳೆಗಾಲದಾಗ ನೀರು ಸಿಗ್ತೈತಿ. ಇದಕ್ಕೆ ಹಳ್ಳ ಸಮೀಪ ಅಂತಂದ್ರೆ ಹಳ್ಳದ ನೀರು ಅದಕ್ಕೆ ಹೋಗಿದ್ರು ಅಲ್ಲಿಂದ ಅತ್ತಾಗ ತಗೋತೀರಿ ಅಂತ ದೂರ ಆದ್ಯ ಅಂದ್ರೆ ಅದ್ರದ್ದು ಇದಕ್ಕೆ ಹೋಗದ ಇದರಿಂದ ಅದ್ರದ ತಗೋತಿ. ಮತ್ತೆ ಅದಕ್ಕೆ ಮೀನಾ ನೀರು ತಗೊಳ್ರಿ, ಮೀನಕ್ಕೂ ನಮಗೆ ಸಿಗ್ತೈತಿ. ಹಿಂಗಾಗಿ ಎರಡು ಹಾಕೈತಿ ನಮಗೆ. ಇತ್ತಾಗ ಅದು ಹಾಕಿದ್ರೆ ಇತ್ತಾಗ ಮೀನಾನು ಹಾಕಾವ್ರಿ. ಅಂದ್ರೆ ಮೀನಕ್ಕೂ ನೀರು ಬದಲಾಯಿಸ್ತಾ ಇದ್ರೆ ಒಳ್ಳೇದು, ಪದ ನೀರೆಲ್ಲ ಬಿಟ್ಟು ಅದಕ್ಕೆ ಉಸಿರಾಟಕ್ಕೆ ಸಮಸ್ಯೆ. ಹಿಂಗಾಗಿ ಏನ್ ಮಾಡ್ತೀವ್ರಿ, ಹಳದ ನೀರು ಇದಕ್ಕೆ ಹೋಗ್ತೀವ್ರಿ. ಇದಕ್ಕೆ ಬೋರ್ ಇದ್ರೆ ಬೋರಿನ ನೀರು ಇದಕ್ಕೆ ಹೋಗ್ತೀವ್ರಿ, ಆ ನೀರು ಆತ ಮತ್ತೆ ಅಲ್ಲಿ ಮಣ್ಣಿಂದ ಅಂಶ ಬರ್ತೈತಿ. ಈಗ ನಾವು ಅದಕ್ಕೆ ಹೋಗ್ದೀವಿ ಅಂದ್ರೆ ಮೀನಾದ್ರು ತಿನ್ನಾಕ ಮಾಡಕ್ಕದು ಮೀನಾ ಬೆಳೆಯಾಕದು ಮಣ್ಣಿಂದ ಅಂಶ ಬರ್ತೈತ್ರಿ. ಅದು ಅಂಶ ಬಂತಂದ್ರೆ ಅದಕ್ಕೆ ಮೀನಾ ಚಲೋ ಉತ್ಪನ್ನ ಆಕೈತ್ರಿ. ಅಂದ್ರೆ ನಾವು ನೀರು ಹೊಸದಾಗಿ ಬಿಟ್ವಿ ಅಂತ ಹೇಳಿದ್ರೆ ಮಣ್ಣಿನಿಂದ ಅದಕ್ಕೆ ಆಹಾರ ಸಿಗುತ್ತೆ. ಆಹಾರ ಸಿಗ್ತೈತಿ. ನೀವೇನು ಹಾಕಲ್ಲ ಅದಕ್ಕೆ? ನಾ ಹಾಕೇವ್ರಿ, ಈ ಗೊಂಜಾಳ ಪುಡ್ ಗಿಡ್ಡ ಅದು ಒಡಿಸಿ ಕಲಿಸಿ ಒಗಿತಿರ್ತೇವ್ರಿ. ಎಷ್ಟು ದಿನಾನು ಹಾಕ್ಬೇಕು? ಎರಡು ದಿವಸಕ್ಕೊಮ್ಮೆ. ಅಟ್ ಹೆಚ್ಚಿಗೆ ಹೋಗಿದ್ರೆ ಮತ್ತೆ ಏನಾರ ತಿಂದ್ಕೊಂಡ್ ತಿರ್ತಾವಲ್ರಿ, ಹುಳ ಉಡುಪ್ರಿ ಏನೇನು ತಿಂತಾವಲ್ರಿ. ಹುಳ ಉಪ್ಪಳಿ ನೀವೇನು ಹಾಕ್ಬೇಕಾಗಿಲ್ಲ ಇಲ್ಲ, ಅವ ಏನ್ರ ಹಾರ ಬಂದ್ ಬಿದ್ದು ಅಂದ್ರೆ ಅವ ತಿಂತಾವ ಜಿಟ್ಟಿ ಅವ ಇವ್ ಬೀಳ್ತಾವಲ್ರಿ. ಇದ ಹೋಗ್ತೇವಲ್ರಿ ನಾವು ಇದ್ದ ಪುಡ್ ಇಷ್ಟಿಟ್ಟು ಉಂಡಿ ಮಾಡಿ ಒಗ್ದಿರ್ತೇವ. ಒಗ್ದಂದ್ರೆ ಎರಡು ದಿವಸ ತಿಂತಾವ. ಸಗಣಿ ಅಂತವನ್ನು ಕೂಡ ಹಾಕ್ತಾರೆ ಎಷ್ಟೋ ರೈತರು? ಸಗಣಿನೂ ಹಾಕಾರಿ, ಸಗಣಿನೂ ಹಾಕಾರಿ. ಸಗಣಿಗೆ ಅಷ್ಟು ಇದಾಗೋದಿಲ್ರಿ. ಇದಕ್ಕೆ ಗೊಂಜಾಳ ಪುಡ್ ಅದು ಹಿಟ್ಟು ಇದು ಮಾಡಿ ಮುದ್ದಂಗ್ ಮಾಡ್ಕ್ಯಾರ ಒಗದ್ ಬಿಟ್ಟು ಎರಡು ಎರಡು ದಿವಸ ತಿಂತಾವ್ರಿ. ಮೀನುಗಾರಿಕೆ ಇಲಾಖೆ ಒಳಗ ಮೀನಿಗಾಗಿ ಇರುವಂತ ಆಹಾರ ಕೊಡ್ತಾರ ಅವ್ರು? ಅದನ್ನ ಕೇಳಿಲ್ಲ ಅನ್ಸುತ್ತೆ ನೀವು? ಕೇಳಿಲ್ರಿ. ಇದ್ರೊಳಗೆ ಎಷ್ಟು ಹತ್ತವ ನಮಗೆ ಅಷ್ಟು ಸಾಕಾಣಿಕೆ ಮಾಡ್ತೇವೆ. ಅಂದ್ರೆ ಅವ್ರು ಹೇಳಿದ್ರೆ ಹೇಳ್ತಾರೆ ಇಂತಲ್ಲಿ ಸಿಗುತ್ತೆ ತಗೊಳ್ರಿ ಹಾಕ್ರಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಇದ್ರಾಗ ಉತ್ಪನ್ನ ಚಲೋ ಊಟಕ್ಕವ್ರಿ. ಎಷ್ಟು ಮೀನು ಸಿಗುತ್ತೆ ನಿಮ್ಗಲ್ಲಿ? ನಮ್ದು ಎಷ್ಟು ನಮ್ಗೆ ಬೇಕಾಕಿದ್ರೆ 5,000 2,000 3,000 ನಾವು ಹೆಂಗ್ ಬೇಕ್ರಿ ನಮಗೆ ಎಷ್ಟು ನಮ್ಮ ಅದ್ರೊಳಗೆ ಅನುಕೂಲ ಆಕೈತಿ ಅಷ್ಟ ತಗೊಳೋದ್ರಿ ನಾವು. ಹೆಚ್ಚಿಗೆ ತಗೊಂಡ್ರೆ ಫಾಯ್ದೆ ಇಲ್ರಿ, ಅದು ಬಿಡಬಾರ್ದು. ಬಿಡಬಂಗಿಲ್ರಿ. ಹಿಂಗಾಗಿ 1,000 ಹಿಂಗ್ ತಗೋತೀವ್ರಿ. ಒಂದ್ ವರ್ಷಕ್ಕೆ ಒಂದು ಬೆಳೆ? ಮತ್ತೆ ಬೆಳೆ ಅಂದ್ರೂ 5 kg 3 kg 2 kg ಹಾಕವ್ರಿ ವರ್ಷಕ್ಕೆ. ಒಂದೊಂದು ಒಂದೊಂದು 200 rupees kg 100 rupees kg. ಹಂಗಾದ್ರೆ ನಿಮ್ಗೆ ಅಲ್ಲಿ 1 lakh rupees ಹೆಚ್ಚು ಕಡಿಮೆ ಸಿಗುತ್ತೆ? ಸಿಗ್ತೈತಿ. ಹೆಂಗ್ ಮಾರಾಟ ಮಾಡೋದು ಅದನ್ನ? ಈಗ ಗಾಡಿ ತಗೊಂಡು ಅಡ್ಡಾಡ್ತೀವ್ರಿ, ಗಾಡಿ ಮೇಲೆ ತಗೊಂಡು ಅಡ್ಡಾಡ್ತೀವಿ. ಬಿಟ್ಟು ಇಟ್ಕೊಂಡು ಟ್ರೈ ಟ್ರೈ ಇಟ್ಕೊಂಡು ಅಡ್ಡಾಡ. ಅದ್ರ ಜೊತೆ ತರಕಾರಿನೂ ಒಯ್ತೀರಿ? ಅದ್ರ ಜೊತೆ ಒಯ್ತಿರ್ರಿ, ಅದು ಸಪ್ರೇಟ್. ಅದು ಆ ನಿಂಗಾದ್ರೆ ಅದು ತಿಂತಾರಲ್ರಿ, ನಿನಗೆ ಅದ್ರ ಜೊತೆ ಹೋದ್ರೆ ನಿಂಗಾದ್ರೆ ತಗೋದಲ್ರಿ. ಮೀನಿನ ಜೊತೆ ತರಕಾರಿ ಹೋದ್ರೆ ತಗೊಳ್ಳಲ್ಲ? ತಗೋದಲ್ಲ. ಈ ನಮ್ಮ ಮಂದಿ ಮಹಾರಾಷ್ಟ್ರ ಮಂದಿ ಅಷ್ಟೇ ತಗೋತಾರೆ. ನಿಂಗಾದ್ರ ಮಂದಿ ಈ ಮೀನಾ ತಂದ್ರಪ್ಪ ಅಂತ ತಗೋದಲ್ಲ ಅವ್ರು. ಅದೇ ಸಪರೇಟ್ ಮಾಡ್ತೇವ್ರಿ, ಅದೇ ಸಪರೇಟ್ ಮಾಡ್ತೇವ್. ಕೂಗ್ತಿರೋ ಅಥವಾ ನೀವು ಕೂಕೊಂತ ಹೋಗ್ತೀರಿ? ತರಕಾರಿ ತರಕಾರಿ ಅಂತ ಕೂಕೊಂತ ಹೋಗ್ತೀರಿ, ಮೀನಾ ಮೀನಾ ಅಂತ ಕೂಕೊಂತ ಹೋಗ್ಬಿಡ್ತೇವ್ರಿ. ನೀವು ದಿನಾನು ಒಂದು ಟೈಮ್ಗೆ ಹೋಗ್ತೀರ? ಎಷ್ಟು 10 ಅಂದ್ರೆ 10 ಗಂಟೆಗೆ ಬರ್ತಾರೆ? ಸಂಜೆ ಮುಂದೆ ಅದೇ ತರಕಾರಿ ಅದು ಹೋಗ್ಬೇಕಾರ ನೋಡ್ರಿ, ಸಂಜೆ ಮುಂದೆ ಹೋಗ್ತೀವ್ರಿ. ಎಲ್ಲ ಜನ ಬಂದಿರ್ತಾರ್ರಿ. ಐದು ಗಂಟೆದಿಂದ ಅಡ್ಡಾಡಿ ಅಂದ್ರೆ ಎಲ್ಲ ಜನ ಮನೆಯಾಗ ಕೆಲಸಕ್ಕೆ ಹಾಕಿರ್ರಿ, ಬಂದು ಆಗ ತಗೋತಾರೆ. ಅಲ್ಲಿ ಹೋಗಿ ಒಂದ್ ಕಡೆ ಕುಂದಿರ್ತೀರ? ಗಲ್ಲಿ ಗಲ್ಲಿ ಹಿಡಿದು ಅಡ್ಡಾಡ್ತೀವ್ರಿ. ಯಾವ್ಯಾವ ಊರಿಗೆ ಹೋಗ್ತೀರಿ? ಇಲ್ಲಿ ನೋಡ್ರಿ, ಇದೆ ಅಮ್ಮಕಪ್ಪ, ಜೋಗುಂಕಪ್ಪ, ನಮ್ಮೂರ, ನಾಸಿಕೇಟಿ, ಇಷ್ಟೊಳಗ ನಮ್ದು ಒಂದು 2 ಟ್ರಾಕ್ ಖಾಲಿ ಆಗ್ಬಿಡ್ತಾವ. ಮತ್ತೆ ಮನೆಗೆ ಬಂದು ಬಿಡ್ತೇವೆ. ಒಂದೆರಡು ತಿಂಗಳ ಕೆಲಸ ಇದು ಅಲ್ಲ? ನಮ್ಮ ತರಕಾರಿ ಎಷ್ಟು ಮಟ್ಟ ಇರ್ತೈತಿ, ಅಷ್ಟು ಮಟ್ಟ ನಾವು ಮಾಡ್ತೇವ್ರಿ. ಅದೇ ಹೆಚ್ಚು ಕಡಿಮೆ ಒಂದ್ ಎರಡು 3 ತಿಂಗಳ 4 ತಿಂಗಳ ಹಿಂಗ್ ಹೋಗ್ತೈತ್ರಿ. ಬೇರೆದವ್ರು ಬೆಳೆದಂತ ತರಕಾರಿ ತಗೊಂಡೋಗಿ ಮಾರಾಟ ಮಾಡೋದು ಹಂಗೇನ್ ಮಾಡ್ತೀರಿ? ಅದೇನ ಏನ್ರ ನಮ್ ಕಣಿಬಿಂದ್ರ ಮಾಡ್ತೀವಿ ಹಂಗ್ ಮಾಡೋದಿಲ್ರಿ. ನಮ್ದ ತರಕಾರಿ ಹಾಕಿ ಇರ್ತೈತಲ್ರಿ ಸಾಕಷ್ಟು. ಮತ್ ಬೇರೆದ್ರು ತಗೋಬೇಕು ಅನ್ನೋದ್ ಏನೈತ್ರಿ? ನಮ್ದೇ ಇರ್ತೀವಿ, ನಾವು ತಗೊಂಡು ಅಡ್ಡಾಡ್ಬಿಡ್ತೇವ್ರಿ. ಈ ಬೇರೆದವ್ರು ಕೊಡೋದು ಸತಾ ಕೊಡ್ತೇವೆ, ನಾವು ತಗೊಂಡು ಅಡ್ಡಾಡ್ತೀವಿ. ನಮ್ದು ಎಲ್ಲಾನು ಖರ್ಚು ಆಕೈತ್ರಿ, ಎಣ್ಣೆ ಖರ್ಚು ಬರ್ತೈತಿ, ಅಡ್ಡಾಡ ಖರ್ಚು ಬರ್ತೈತಿ. ರೇಟ್ ಹೆಂಗ್ ಫಿಕ್ಸ್ ಮಾಡ್ತೀರಿ? ರೇಟ್ ಈಗ ಈಗ ಹೈದ್ರಾಬಾದ್ ಏನ್ ರೇಟ್ ಐತಿಲ್ರಿ, ಆ ರೇಟ್ ನೋಡ್ಕೋತೀವ್ರಿ. 40 rupees kg ಮೆಣಸಿನ್ಕಾಯಿ ಇರ್ತಾವ್ರಿ, ನಾವು 40 rupees kg ಕೊಟ್ಟಿರ್ತೇವೆ. ಏನ್ ನಮ್ಮವ್ರ ಅದಾರ ಅಂತ ಒಂದ್ ಸ್ವಲ್ಪ ಕಡಿಮೆ ಕಡಿಮೆ ಕೊಡ್ತೇವ್ರಿ. ಒಂದೊಂದ್ ಟೈಮ್ನಾಗ ಕಡಿಮೆ ಕೊಡ್ತೇವ್ರಿ. ಆದ್ರೂ ಲಾಭ ಅನ್ಸುತ್ತ? ಲಾಭ ಐತಿ. ಈಗ ನಾವು ಹೋಗಿ ಪೇಟಿ ಒಳಗ ಮಾರವ್ರಿಗೆ ಕೊಟ್ಟು ಬಂದ್ಬಿಡ್ತೀವಿ, ಸತತ ಕೊಟ್ಟು ಬಂದೇವ್ರಿ. ಏನ್ ಮಾಡಿದ್ರು ನಮಗ ಒಂದ್ 10 rupees ಸಿಗ್ತೈತಿ. ಅಲ್ಲಿ ಕೊಟ್ಟಿದ್ ಇದಕ್ಕೆ ಒಂದ್ 100 rupees ಡಿಫ್ರೆನ್ಸ್ ಆಕೈತಿ ನೋಡ್ರಿ. ಹಾಗಾಗಿ ಇದೊಂಥರ ಲಾಭದಾಯಕ ಕೆಲಸನೂ ಸಿಗುತ್ತೆ. ಈ ಕೆಲಸ ಮಾಡೋಕಂತ 5 kelsa ನಮ್ಗೆ ಸಿಗ್ತೈತಲ್ರಿ, ಕಡಿಮೆ ನಮ್ಗೆ ಕೆಲಸ ಸಿಕ್ಬಿಡ್ತೈತಿ. ಈಗ ನೀವು ಒಬ್ರೆ ಹೋಗೋದು ಅಥವಾ ನಿಮ್ಮ ಮಕ್ಕಳು? ನಾವು ಒಬ್ರೆ ಹೋಗ್ತೇವ್ರಿ. ಯಾರೋ ಒಬ್ರೆ ಹೋಗ್ತೇವ್ರಿ. ಮಕ್ಕಳು ಅವರೆಲ್ಲ? ಅವರೆಲ್ಲ ಅವ್ರವ್ರ ದಂಧೆಕ್ಕೆ ಅವ್ರು ಮಾಡ್ತಾರ್ರಿ, ನಮ್ಮ ದಂಧೆ ನಾವು ಮಾಡ್ಕೊಂತ ಹೋಗ್ತಿರ್ತೇವ್ರಿ. ಅಲ್ಲಿ ದನ ಕರೆದು ಮಾಡ್ತೇವ್ರಿ, ಮತ್ತ ಈ ಕಡೆ ಬಂದ್ಬಿಡ್ತೇವ್. ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಇದ್ರೊಳಗಿರ್ತಾನ್ರಿ ತೋಟಗಾರಿಕೆ ಒಳಗೊಳಗ, ಒಬ್ಬ ಕೃಷಿ ಇಲಾಖೆ ಒಳಗಿರ್ತಾನ್ರಿ, ಒಬ್ಬ ಬಜಾಜ್ ಕಂಪ್ನಿ ಒಳಗಿರ್ತಾನ್ರಿ. ಅವ್ರವ್ರು ಕೆಲ್ಸಕ್ಕೆ ಹಚ್ಚಿರಿ, ಅವ್ರು ಕೆಲಸ ಮಾಡ್ಕೊಂತಾರ. ಅವರು ಬೇರೆ ಬೇರೆ ಕಡೆ ಇದಾರ? ನಿಮ್ಮಲ್ಲೇ ಇದಾರ? ನಮ್ಮಲ್ಲೇ ಇದಾರ, ಯಾರು ಬೇರೆ ಇಲ್ರಿ, ಕೂಡಿ ಅದಾರ. ಎಲ್ಲ ಇಲ್ಲಿಗೆ ಬರ್ತಾರೆ? ಎಲ್ಲ ಇಲ್ಲಿಗೆ. ಸಂಜೆಗೆ ಎಲ್ಲ ಕೂಡ, ಎಲ್ಲ ಅಷ್ಟು ಎಲ್ಲ ಕೂಡ ಒಟ್ಟ ಇರ್ತೇವ್ರಿ. ಮೊಮ್ಮಕ್ಕಳದ ಎಲ್ಲ ಕೂಡ ಇರ್ತೇವ. ಬೇಸಿಗೆ ಒಳಗೆ ಬೆಳೆಯುವಂತ ತರಕಾರಿ ಒಳ್ಳೇದ? ಒಳ್ಳೇದ್ರಿ. ಹಂಗ ಮಳೆಗಾಲಕ್ಕೆ ತರಕಾರಿ ಕೊಳತು ಬಾದ ಆಕೈತ್ರಿ, ಹಿಂಗ ಮಳೆಗಾಲಕ್ಕೆ ಮಾಡುವಂಗಿಲ್ರಿ. ಬೇಸಿಗೆ ಒಳಗೆ ಚಂದಾಗಿರ್ತೈತಿ, ಬಿಸಿಗೆ ಒಳಗೆ ಕೊಳೆಯೋದಿಲ್ಲ, ಏನಿಲ್ಲ, ಭಾಳ ಚೆನ್ನಾಗಿರ್ತೈತಿ. ಮಳೆಗಾಲದಾಗ ಭಾಳ ಕೊಳತ ಗಿಡದ ಬುಡ್ಕು ನೋಡುವಂಗಿಲ್ರಿ, ಮೆಣಸಿನ್ಕಾಯ್ದು ಅಷ್ಟು ಬಿದ್ದಿರ್ತಾವ್ರಿ. ಏನ್ ತೊಂದರೆ ಇದೆ ತರಕಾರಿ ಬೆಳಿಲಿಕ್ಕೆ? ಯಾಕಂದ್ರೆ ನಾವು ಅರಣ್ಯದ ಮಧ್ಯದಲ್ಲಿ ಇರುವಂತ ಸಂದರ್ಭದೊಳಗ ಪ್ರಾಣಿ ಪಕ್ಷಿಗಳ ಕಾಟ ಅಂತವೆಲ್ಲ. ಪ್ರಾಣಿ ಪಕ್ಷಿದ ಏನ್ರಿ, ನವಿಲಿನ ಕಾಟ ಬಂದ್ರಿ. ನಮ್ಮಲ್ಲ. ಅವಕ್ಕೇನು ಮಾಡುವಂಗಿಲ್ಲ, ಬಿಡುವಂಗಿಲ್ರಿ. ಎಷ್ಟು ಇದು ಮಾಡಿದ್ರು ಬೆಳಿಗ್ಗೆ ಸಂಜೆ ಮುಂದೆ ಮಂದಗ ತಿನ್ಕೊಂತ ಇರ್ತಾವೆ, ಅಷ್ಟೇ ಇದು ಮಾಡ್ತೀವಿ. ಇದಕ್ಕೆ ಮತ್ತೆ ಬೇರೆ ಪ್ರಾಣಿ ಏನೇ ನಮಗೆ ಏನು ಕಥ ಇಲ್ಲ. ನವಿಲ್ ಅಷ್ಟೇ ನೋಡ್ರಿ, ಮಂಗ ಏನು ಬರಲ್ಲ, ಬರ್ತಾವ್ರಿ ಆಪ್ತೆ ಬರ್ತಾವ, ಅಷ್ಟು ಬೆದರಿಸೋದ್ರೆ ಹೋಗ್ಬಿಡ್ತಾವ. ಈಗ ನವಿಲನ್ನು ಹೆಂಗೆ ಓಡಿಸ್ತೀರಿ ಅವನ್ನ? ಅವಕ್ಕೆ ಹಂಗೆ ಈ ಬಾಯಿ ಮಾಡಿದ್ರೆ ಅಂದ್ರೆ ಓಡಿ ಹೋಗ್ಬಿಡ್ತಾವ್ರಿ. ಒಂದು ಇದು ತಗೊಂಡು ಬಾರಿಸಿದ್ವಿ ಅಂದ್ರೆ ಓಡಿ ಹೋಗ್ಬಿಡ್ತಾವ್ರಿ. ಒಂದು ಡಬ್ರಿ ತಗೊಂಡು ಬಾರಿಸ್ಬಿಟ್ಟಿವಿ ಅಂದ್ರೆ ಅವು ಗುಂಪಾಗಿ ಬರ್ತಾವ. ಗುಂಪಾಗಿ ಇರ್ತಾವ್ರಿ, ಒಂದು 20-30 ನವಿಲು ಇರ್ತಾವ್ರಿ. ಅದರಲ್ಲೇನ ನಮಗಟ್ಟ ಆ ತಿಂದು ಒಂದು ಉಳಿದಿದ್ದ ರೈತರಿದ್ದಲ್ರಿ. ಹಣ್ಣು ಬೆಳೆದಿರಿ? ಹಣ್ಣು ಯಾವ್ದು ಇಲ್ರಿ. ಈಗ ಗಿಡ ಹಚ್ಚೇವ್ರಿ, ಈ ಗೋಡಂಬಿ ಗಿಡ, ಈ ಮಾಯಿನ ಗಿಡ ಈಗ ಹಚ್ಚೇವ್ರಿ. ಈಗ ಸಣ್ಣ ಅದಾವ್ರಿ, ಇನ್ ಮೇಲೆ ಯಾವ ಕುರ್ದು ಉತ್ಪನ್ನ ಮಾಡೋದ್ರಿ. ಅದ್ರೊಳಗೆ ಕಬ್ಬು ಎಷ್ಟು ಇಳುವರಿ ಬರುತ್ತೆ ಎಕರೆಕ? ಎಕರೆ 50 ಟನ್ ಬರ್ತೈತ್ರಿ. ಹಂಗೆ ಚಲೋ ಇದು ಮಾಡ್ಕೊಂಡು 50 ಟನ್ 30 ಟನ್ ಚಲೋ ಮಾಡೋದು ಅಂದ್ರೆ ಹೆಂಗ ಅಂದ್ರೆ? ಅದಕ್ಕೆ ಗೊಬ್ಬರ, ಈ ಸಗಣಿ ಗೊಬ್ಬರ ಹಾಕ್ಬೇಕ್ರಿ, ಈ DAP ಗೊಬ್ಬರ ಹಾಕ್ಬೇಕ್ರಿ, ಯೂರಿಯಾ ಹಾಕ್ಬೇಕ್ರಿ. ಈ ಮೂರ್ ತರ ಚಂದಾಗಿ ಮಾಡ್ಕೊಂಡು ಹೋದ್ರಿ ಉತ್ಪನ್ನ ಚಲೋ ಕೊಡ್ತೈತಿ. ಅಂತರ ಎಷ್ಟು ಇಡ್ತೀರಿ? ಅಂತರ 4 ಫುಟ್ರಿ. ಸಾಲಿಗೆ 3-4 3-4. ಯಾಕೆ 3-4? ಅಂದ್ರೆ ಗಾಳಿ ಆಡ್ತೈತ್ರಿ, ಗಾಳಿ ಆಡೋ ಸಂಬಂಧ ಉಟ್ಟು ಹಿಡಿತೈತಿ ಕಬ್ಬು. ಹಿಂಗಾಗಿ 3 ಫುಟ್ ಇರ್ತವ್ರಿ. ಮತ್ತೆ 4 ಫುಟ್ ಇಟ್ಟು ಅಂದ್ರೆ ಅತ್ತ ಒಂದು ಮನಿ ಇತ್ತ ಒಂದು ಮನಿ ಮಾಡಿ 4-4 ಫುಟ್ ಇಟ್ಟಿರ್ತಾರೆ. ಇದಕ್ಕೆ 3 ಫುಟ್ನು ಇರ್ತಾವ್ರಿ. ಹಿಂಗೆ ಮಾಡ್ಕೊಂತ ಹೋಗ್ತೀರಿ. ಮತ್ತೆ ಒಂದು ಕಣ್ಣಿಂದ ಇನ್ನೊಂದು ಕಣ್ಣಿಗೆ ಅಂತರ ಎಷ್ಟು ಇರುತ್ತೆ? ಅದು ಅಂತರ ಬಾಯಿ ಇಡೋದ್ರಿ, ಹಿಂಗೆ ಇಟ್ಕೊಂತ ಹೋಗ್ಬಿಡ್ತೀವ್ರಿ. ಹತ್ತೈತೆ ಅಂದ್ರೆ ಅದಕ್ಕೆ ಇದು ಮಾಡ್ಕೊಂಡು ಯಾವ್ದೋ ಒಂದು ಇದಾದ್ರು ಅಲ್ಲೇ ಮತ್ತೆ ಅದಕ್ಕೆ ಕೂಡಿಸ್ಕೊತಿದ್ದೆ ಅಂತೇಳಿ. ಅದಕ್ಕೆ ಬೇಕಂತ ಬೀಜದ ಕಬ್ಬು ಅಂತೀವಲ್ಲ, ಎಲ್ಲಿ ತರ್ತೀರಿ? ನಮ್ಮೊಳಗೆ ಬೆಳೆಸ್ಕೋತೀರಿ ನಾವು. ಹೆಂಗಿರುತ್ತೆ ಅದು ಬೀಜದ ಕಬ್ಬು? ಬೀಜದ ಕಬ್ಬು ಇದೆ, ಇದೇ ಸೇಮ್ ರೀ. ಅದಕ್ಕೆ ಕುಡುಗಲು ಹತ್ತಂಗ ಇಲ್ಲ, ಕೈಲೇನು ಸುಲಿಯೋದ್ರಿ. ಆದ್ರೆ ಅದ್ರ ದಪ್ಪ ಇಷ್ಟಿರ್ಬೇಕು, ಗಾತ್ರ ಹಿಂಗಿರ್ಬೇಕು, ಉದ್ದ ಇಷ್ಟಿರ್ಬೇಕು, ಹಂಗೇನು ಇರಲ್ಲ. ಅದಕ್ಕೇನೆ ಇರಲ್ರಿ, ಲೆಕ್ಕಿಲ್ಲ. ಲೆಕ್ಕಿಲ್ರಿ. ಅದು ಎಷ್ಟೋ ಉದ್ದ ಇರಲಿ, ಎಷ್ಟೋ ದಪ್ಪ ಇರಲಿ, ತೆಳಗಿದ್ರು ನಡೀತಾನೆ. ತೆಳಗಿದ್ರು ನಡೀತೈತ್ರಿ, ದಪ್ಪ ಇದ್ರು ನಡೀತೈತೆ. ಕಬ್ಬಿಗೆ ದಪ್ಪ ಇರ್ಬೇಕು, ತೆಳಗ ಇರ್ಬೇಕು ಅನ್ನುವಂಥದ್ದು ಏನೇ ವಿಷಯ ಇಲ್ರಿ. ಅದ್ರೊಳಗೆ ಕಬ್ಬಿನೊಳಗೆ ಬಂದು ಕೆಲವೊಂದು 80 ಟನ್ 100 ಟನ್ ಹಿಂಗೆಲ್ಲ ಬೆಳೀತಾರೆ. ಹಾ, ಇಲ್ಲಿ ಯಾಕೆ ಕಷ್ಟ ಆಗಲ್ಲ ಅಂದ್ರೆ? ಎಕರೆ ಕಷ್ಟ ಆಗೋದಿಲ್ರಿ. ಎಲ್ಲೇ ಹೋದ್ರು 2 ಎಕರೆ ಆದ್ರೆ 100 ಟನ್ ಮಟ್ಟ ಆಕೈತಿ. ಬೆಳಗಾವ್ ಗೋಕಾಕ್ ಅಂದ್ರೆ ನೆಲ ಮೇಲೆ ಇರ್ತೈತ್ರಿ. ಅದು ಆ ಸೈಡ್ ನೆಲ ಬಾಳ ಚಲೋ ಇರ್ತೈತ್ರಿ. ಆ ಏರಿ ಕರೆಯನಲ್ಲ ರೀ, ಆ ನೆಲದ ಮೇಲೆ ಬಾ ಇರ್ತೈತ್ರಿ. ಚಿಕ್ಕೋಡಿಯೊಳಗೆ 120 ಟನ್ ಬೆಳೀತಾರೆ ಒಂದ್ ಎಕರೆ. ಅದೇ ರೀ, ಆ ನೆಲದ ಮೇಲೆ ಇರ್ತೈತಿ. ಈ ನಮ್ ನೆಲ ಬಾ ಬಿಗಿ ನೆಲ ರೀ, ನೆಲ ಬಾ ಬಿಗಿ ಇರ್ತೈತ್ರಿ ನಮ್. ಮತ್ತೆ ಬೇಸಾಯ ಪದ್ಧತಿ ಅಲ್ಲಿಗೆ ಇಲ್ಲಿ ಬಹಳ ವ್ಯತ್ಯಾಸ ಇದೆ. ಅವ್ರು ಹೆಂಗ್ ಇಡ್ತಾರೆ ಅಂದ್ರೆ, 8-8 ಜೋಡ್ ಸಾಲ ಇಡ್ತಾರೆ ಅವರು. 8 ಫೀಟ್ಗೆ 2 ಸಾಲು, ಪ್ರತಿ 8 ಫೀಟ್ಗೆ 2 ಸಾಲು. ಮತ್ತೆ ಕಣ್ಣಿನಿಂದ ಕಣ್ಣಿಗೆ ಕನಿಷ್ಠ ಒಂದು 2 ಅಥವಾ 3 ಫೀಟ್ ಬಿಡ್ತಾರೆ ಅವರು. ಹಂಗ್ ಬಿಟ್ಟಾಗ ಇನ್ನೂ ಗಾಳಿ ಬಿಸಿಲು ಚೆನ್ನಾಗಿ ಬರುತ್ತೆ. ಹಂಗ್ ಬಂದಾಗ ಕಬ್ಬು ಗಡುಸಾಗಿ ಬರುತ್ತೆ, ತೂಕ ಬರುತ್ತೆ, ಮತ್ತೆ ಬಹಳ ಎತ್ತರವಾಗಿ ಬೆಳೆಯುತ್ತೆ. ಮತ್ತೆ ಬೀಜದ ಆಯ್ಕೆ ಇದೆಯಲ್ಲ, ನೀವು ಯಾವ್ದಾದ್ರೂ ಆಯ್ಕೆ ಮಾಡ್ಕೊಂತೀರ, ಹಂಗಲ್ಲ ಅವರು. ಅದರ ಆಯ್ಕೆಯಲ್ಲಿ ಕೂಡ ದೊಡ್ಡ ಗಾತ್ರದ ದಪ್ಪವಾದಂತ ಕಬ್ಬನ್ನ, ಗಾತ್ರ ದೊಡ್ಡದಿರ್ಬೇಕು ಅಂದ್ರೆ ತಾಯಿ ಅಂತೆ ಮಗಳು ಅಂತಾರಲ್ಲ, ಹಾಗೆ ದೊಡ್ಡದ ಗಾತ್ರದ ಹಾಕಿದ್ರೆ ಕಬ್ಬು ಕೂಡ ಹಾಗೆ ಬರ್ತವಂತ. ಅಂದ್ರೆ ಲವಣಿ ಕಬ್ಬು ಅಂತ ಮಾಡ್ತೇವಲ್ರಿ, ಅದಕ್ಕೆ ಬಸ್ತೇವ್ರಿ ನಾವು. ಅದು ಉತ್ತಿರ್ತೈತಿ ಲವಣಿ ಕಬ್ಬು, ಮರಿ ಬಿಡಬೇಕೊಂಡು ಉತ್ತರ ಬಿಡ್ತೈತಿ ಲವಣಿ ಕಬ್ಬು ಅಂತೇಳಿ. ಆ ಕುಳೆ ಕಬ್ಬನ್ನೇ ಮಾಡ್ತೇವಲ್ರಿ, ಆ ಸಣ್ಣ ಬಿಡ್ತೈತಿ. ಅದು ಸಣ್ಣ ಹಿಡಿದಿದ್ರಿ, 2ನೇ ವರ್ಷಕ್ಕಂದ್ರೆ ಸ್ವಲ್ಪ ಸಣ್ಣ ಹಾಕೈತಿ. ಇದು 1ನೇ ವರ್ಷ ಹಚ್ಚಿದ ಅದು ಉಟ್ಟು ಹಿಡಿದೈತಿ. ಅದ ಬೀದಕ್ಕೆ ಮಾಡ್ಕೊಂತ ಆದ್ರೆ ಅದ ಉತ್ಪನ್ನ ಚಲೋ. ಕುಳೆ ಕಬ್ಬು ಕೂಡ ಹಂಗೆ ಬರುವಂಗ್ ಮಾಡ್ತಾರ ಅವ್ರ, ಅಂತರನ ದೂರ ಇರ್ತಾವ. ಅವ್ರ ಅಂತರನ ದೂರ ರೀ, ಒಬ್ರು ಅಂದ್ರೆ ಆ ನೆಲ ಬಾಳ ಚಲೋ ಇರ್ತೈತಿ. ನೆಲದ್ದು ಆಯ್ತು, ಬೇಸಾಯ ಪದ್ಧತಿನೂ ಆಯ್ತು. ಹೌದಾ? ಒಂದೊಂದ್ ಕಡೆ ಒಂದೊಂದ್ ತರ ಇರ್ತೈತಿ, ಒಂದೊಂದ್ ಸೈಡ್ ಒಂದೊಂದ್ ತರ ಇರ್ತೈತಿ. ಇರ್ಲಿ, ಮುಂದೆ ಒಂದ್ ಸ್ವಲ್ಪ ಪ್ರಯೋಗ ಮಾಡ್ರಿ. 2-3 ಗುಂಟೆ ಮಾಡೋಣ. ಸ್ವಲ್ಪ 4-4 ಫೀಟ್ ದೂರ ಬಿಟ್ಟು ಹಂಗ್ ಮಾಡಿದಾಗ ಹೆಂಗ್ ಬರುತ್ತೆ? ಹಂಗಾದ್ರೆ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಮಾಡ್ಕ್ಯಾರ ನೋಡ್ತೇವ್ರಿ ಇವರ್ಸ್ ಅಂದ್ರೆ ಇನ್ನು 10 ಐತಿ ಇನ್ನೊಂದ್ ಎಕರೆ, ಮತ್ತೆ ಅದ್ ಮಾಡಿ ನೋಡ್ಬೇಕಂತ ಇದ್ವಿ. ಅಂದ್ರೆ ಈಗ ನಾವು ಈ ವರ್ಷ ಇಲ್ಲಿ 3 ವರ್ಷ ಇಲ್ಲಿ ಮಾಡಿದ್ರೆ ಮತ್ತೆ ಬೇರೆ ಕಡೆ 3 ವರ್ಷ ಮಾಡ್ತೀವಿ. ದಾಸೋತೈತಿ ನೆಲ ಅಂತೇಳಿ. ಮತ್ತೆ ಜೇನು ಸಾಕಾಣಿಕೆ ಕೂಡ ಮಾಡ್ತೀರಿ? ಜೇನು ಸಾಕಾಣಿಕೆ ಮಾಡ್ತೇವ್ರಿ. ಜೇನು ಐತ್ರಿ, 2 ಡಬ್ಬಿ ಜೇನು ಅದಾವ್ರಿ. 2 ಡಬ್ಬಿ? 2 ಡಬ್ಬಿ ಅದಾವ್ರಿ. ಸಾಕೈತ್ರಿ. ಒಂದ್ 2-3 ಕೆಜಿ ಸಿಗ್ತೈತ್ರಿ ಒಂದೊಂದು ಡಬ್ಬಿ ಒಳಗೆ. ಇನ್ನೊಂದು 2-3 ಇಟ್ರಿ ಅಂತ ಅಂದ್ರೆ ಏನ್ ತೊಂದ್ರೆ ಇಲ್ರಿ. ನಾವೇ ಅವಕ್ಕೆ ಹಿಡ್ಕೊಂಡು ಕೊಂಡ್ರದಿಲ್ಲ, ಏನಿಲ್ಲ. ಅವ ಹೋಗ್ತೇ ಅಡ್ಡಾಡಿ ತಿಂದ್ ಬರ್ತಾವ್ರಿ, ಮತ್ತು ಅದ್ರೊಳಗೆ ಇರ್ತಾವ. ಪೆಟ್ಟಿಗೆ ಯಾರು ಕೊಟ್ರು? ಪೆಟ್ಟಿಗೆ ಕೃಷಿ ತೋಟಗಾರಿ ಇಲಾಖೆ ಅಂತ ಕೊಡ್ತು. ನಾವು ಒಂದೆರಡು ಎಲ್ಲಿ ಖರೀದಿ ಮಾಡಿ ತಂದು ಇಡಬೇಕಾಯ್ತು. ಈಗ ಅದ ಮಾಡಿದ್ದ ಇಲ್ಲಿ ಅದಾವ್ರಿ, ಅವ ಪೆಟ್ಟಿಗೆ ಓದಿ ಇಡ್ಬೇಕಂತ ಮಾಡ್ಯವ್. ಅದನ್ನು ಅರ್ಧ ಇದ್ರೊಳಗೆ ಮಾಡಿ ಮಾಡಿದ್ರೆ ರಾತ್ರಿ ಹೊತ್ತು ಮಾಡ್ಬೇಕ್ರಿ. ಅವು ಹಗಲಿ ಮಾಡುವಂಗಿಲ್ರಿ, ಅಂದ್ರೆ ಹಗಲಿ ಆ ಕಡೆ ಕೊಕ್ಕಾವ್ರಿ, ರಾತ್ರಿ ಎಲ್ಲ ಕೂಡಿ ಒಂದೇ ತೊಂದರೆ ಬರ್ತಾವ. ಆ ಟೈಮ್ದಾಗ ಅದ್ರೊಳಗೆ ಹಾಕೋದ್ರಿ. ಮತ್ತೆ ಅವಾಗ ರಾಣಿ ಹುಳು ಹುಡುಕಾಡೋದು ಕಷ್ಟ ಆಗುತ್ತೆ. ಕಷ್ಟ ಹುಟ್ಟಿರ್ತೈತಿ ರಾಣಿ ಹುಳ. ಅದ್ರ ಹುಟ್ಟಿರುತ್ತೆ, ಹುಟ್ಟಿರ್ತೈತಿ ಆ ಹುಳಗಿಂತ ಹುಟ್ಟಿರ್ತೈತಿ ರಾಣಿ ಹುಳ. ಅದಕ್ಕೆ ಗೊತ್ತಿರೋ ಹೇಗೆ ಡಿವೈಡ್ ಮಾಡೋದು ನೀವು ಮಾಡ್ತೀರಾ? ಮಾಡ್ತಿದ್ರಿ. ಈ ಕಡ್ಡಿಗಳು ಇರ್ತಾವ್ರಿ, ಕಡ್ಡಿಗಳಿಗೆ ಇರ್ತಾವ್ರಿ, 3-4 ಅಂತ ಇರ್ತಾವ್ರಿ. ಮನೆಗಷ್ಟೇ ಸಾಕು? ಅಷ್ಟೇ ಮನೆಗಾದ್ರೆ ಸಾಕ್ರಿ, ಮಾರಾಟ ಏನ್ರಿ? ಹೆಚ್ಚಿಗೆ ಆದ್ರೆ ಮಾರಾಟ ಮಾಡಕ್ ಬರ್ತೈತ್ರಿ.